ಬ್ರಹ್ಮಾದಿ ದೇವತೆಗಳೆಲ್ಲರೂ ಪರಮಾತ್ಮನ ಭಕ್ತರು, ಪರಮಾತ್ಮನ ದಾಸರು ಅಂತ ತಿಳಿಸ್ತಾರೆ. ಕಮಲ ಸಂಭವ ಶರ್ವಶಕ್ರಾದ್ಯಮರರೆಲ್ಲರೂ ಇವನ ದುರತಿಕ್ರಮ ಮಹಿಮೆಗಳ ಮನವಚನದಿಂ ಪ್ರಾಂತಗಾಣದಲ್ಲಿ ಶ್ರಮಿತರಾಗಿ ಪದಾಬ್ಜ ಕಲ್ಪದ್ರುಮದ ನೆರಳಲಾಶ್ರಯಿಸಿ ಲಕ್ಷ್ಮೀರಮಣ ಸಂತೈಸೆಂದು ಪ್ರಾರ್ಥಿಪ ರತಿಭಕುತಿಯಿಂದ. ಕಮಲ ಸಂಭವ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಶರ್ವ ಅಂದರೆ ಅಹಂಕಾರಿಕ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು, ಶಕ್ರ ಅಂದರೆ ಇಂದ್ರದೇವರು, ಇವರೇ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಪರಮಾತ್ಮನ ದುರತಿಕ್ರಮ ಮಹಿಮೆಗಳ ಅಚಿಂತ್ಯದ್ಭುತ ಮಹಿಮೆಗಳನ್ನು ವರ್ಣನೆ ಮಾಡಿ ಮುಗೀತು ಅಂತಿಲ್ಲ, ಅತಿಕ್ರಮಿಸಲಿಕ್ಕಾಗದೇ ಇರತಕ್ಕಂಥ ಮಹಿಮೆಗಳ ಮನಸ್ಸಿನಿಂದ ವಚನದಿಂದ ಮಾಡಿ ಮುಗೀತು ಅಂತ ಕೊನೆಗಾಣಿಸ್ಲಿಕ್ಕೆ ಸಾಧ್ಯ ಆಗದೆ ಶ್ರಮಿತರಾಗಿ ಕೊನೆಗೆ ಸೋತು ಪದಾಬ್ಜ ಕಲ್ಪದ್ರುಮದ ಪದ ಅಬ್ಜ ಅಂದರೆ ಪಾದಕಮಲದ, ಕಲ್ಪದ್ರುಮ ಅಂದರೆ ಕಲ್ಪವೃಕ್ಷದ ನೆರಳನ್ನು ಆಶ್ರಯಿಸಿ ಲಕ್ಷ್ಮೀರಮಣ ಸಂತೈಸಿ ಎಂದು ಪ್ರಾರ್ಥಿಪರು ಅತಿಭಕುತಿಯಿಂದ ಅಂತ. ಬ್ರಹ್ಮ ರುದ್ರ ಇಂದ್ರ ಮೊದಲಾಗಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳು ಭಗವಂತನ ಅನಂತ ಮಹಿಮೆಗಳನ್ನು ಎಲ್ಲರೂ ಕೂಡಿ ಒಟ್ಟಿಗೆ ವಿಚಾರ ಮಾಡಿ ಸ್ತೋತ್ರಾದಿಗಳನ್ನು ಮಾಡಿದರೂ ಕೂಡ ಮಾಡಿ ಮುಗಿಸಿದರೂ ಒಂದು ಸಾಧ್ಯ ಇಲ್ಲ. ಆದ್ದರಿಂದ ಕರ್ಮ ವಿಮೋಚನಕ್ಕೆ ಪರಮಾತ್ಮನನ್ನೇ ಸ್ತೋತ್ರಾದಿಗಳನ್ನು ಮಾಡಬೇಕು, ಆರಾಧನೆ ಮಾಡಬೇಕೇ ಹೊರತು ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಉಪಾಸನೆ ಮಾಡೋದು ಸರ್ವತಾ ಅಲ್ಲ. ಯಾಕೆಂದರೆ ಕಮಲ ಸಂಭವ ಶರ್ವಶಕ್ರಾದಿ ಅಮರರೆಲ್ಲರೂ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾರೆ ಪ್ರಾರ್ಥಿಪ ರತಿಭಕುತಿಯಿಂದ. ಏನಂತ, ಲಕ್ಷ್ಮೀರಮಣ ಸಂತೈಸೆಂದು ಕರ್ಮ ವಿಮೋಚನೆ ಮಾಡಿ ನಮ್ಮನ್ನು ರಕ್ಷಿಸುವಂಥ ಆ ಬ್ರಹ್ಮಾದಿ ದೇವತೆಗಳೇ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಅಂದಮೇಲೆ ನಾವು ಬ್ರಹ್ಮ ರುದ್ರ ಮೊದಲಾಗಿರ್ತಕ್ಕಂತಹ ದೇವತೆಗಳನ್ನು ಕುರಿತು ಪ್ರಾರ್ಥನೆ ಮಾಡಿ ಕರ್ಮ ವಿಮೋಚನೆ ಮಾಡಿರಿ ಅಂತಂದರೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಅವರೆಲ್ಲರೂ ಕೂಡ ಭಗವಂತನ ಭೃತ್ಯರು, ಭಗವಂತನ ದಾಸರು, ಅವನನ್ನೇ ಆಶ್ರಯ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆದ್ದರಿಂದ ಆ ಬ್ರಹ್ಮ ರುದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳು ಯಾರೂ ಪರಮಾತ್ಮನಿಗೆ ಸಮರೂ ಅಲ್ಲ, ಅಧಿಕರೂ ಅಲ್ಲ. ಆ ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಪರಿವಾರತಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಪರಿವಾರ ದೇವತೆಗಳು ಅಂತ ಆರಾಧನೆ ಮಾಡಿದ್ರೆ ಆ ಪರಿವಾರ ದೇವತೆಗಳ ಅನುಗ್ರಹವೂ ಪ್ರಾಪ್ತಿಯಾಗತ್ತೆ. ಅವರಿಗೂ ಎಲ್ಲರಿಗೂ ಉತ್ತಮನಾಗಿರ್ತಕ್ಕಂಥ ಸರ್ವೋತ್ತಮನಾದ ಭಗವಂತನ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗತ್ತೆ. ಕೇವಲ ಭಗವಂತನನ್ನು ಉಪಾಸನೆ ಮಾಡಿ ಪರಿವಾರ ದೇವತೆಗಳನ್ನು ಬಿಟ್ಟರೂ ನಮಗೆ ಭಗವಂತನ ಅನುಗ್ರಹ ಆಗೋದಿಲ್ಲ, ಅಥವಾ ಕೇವಲ ಪರಿವಾರ ದೇವತೆಗಳನ್ನು ಮಾತ್ರ ಉಪಾಸನೆ ಮಾಡ್ತೀವಿ ಭಗವಂತ ಬೇಡ ಅಂತಾದರೂ ನಮಗೆ ಪೂರ್ಣ ಪ್ರಮಾಣದ ಅನುಗ್ರಹವನ್ನು ಸಂಪಾದನೆ ಮಾಡೋದು ಸಾಧ್ಯ ಇಲ್ಲ. ಆದ್ದರಿಂದ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡ್ತಕ್ಕಂಥವರು ತ್ರಿಮೂರ್ತಿಗಳು ಸಮಾನರು, ಅವರಲ್ಲಿ ಭೇದ ಮಾಡಬಾರದು ಅಂತ ಹೇಳ್ತಾರಲ್ಲ, ಅದು ಅಸದುಪಾಸನೆ, ಸರಿಯಾದ್ದಲ್ಲ. ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿದಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ ಸ ಶಾಂತಿಂ ಅಧಿಗಚ್ಛತಿ ಅಂತ. ಸರ್ವಜೀವೇಶ್ವರರಾಗಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ಮೂವರಲ್ಲಿ ಸ್ವರೂಪ ಒಂದೇ ಇರುವಾಗ ಭೇದವನ್ನು ಒಪ್ಪದಿರೋನೇ ಮೋಕ್ಷ ಪಡಿತಾನೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ಆ ರೀತಿಯಾಗಿ ಅರ್ಥ ಅಲ್ಲ. ತ್ರಿಮೂರ್ತಿಗಳಲ್ಲಿ ಅಂದರೆ ಬ್ರಹ್ಮದೇವರು, ರುದ್ರದೇವರು, ಸಾಕ್ಷಾತ್ ಸ್ವಯಂ ವಿಷ್ಣು, ಈ ತ್ರಿಮೂರ್ತಿಗಳಲ್ಲಿ ಸ್ವರೂಪ ಭೇದ ಇಲ್ಲದೇ ಇದ್ದರೆ ದಕ್ಷ ಪ್ರಜಾಪತಿ ಬ್ರಹ್ಮ ವಿಷ್ಣುಗಳಿಗೆ ಯಜ್ಞದಲ್ಲಿ ಆಹುತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ರುದ್ರದೇವರಿಗೆ ಪ್ರತ್ಯೇಕ ಆಹುತಿ ಕೊಡಬೇಕು ಅಂತ ಯಾಕೆ ಜಗಳ ಆಗ್ತಿತ್ತು? ಮೂರು ಒಂದೇ ರೂಪ ಆಗಿದ್ದರೆ ಪ್ರತ್ಯೇಕ ಆಹುತಿಯ ಪ್ರಶ್ನೆಯೇ ಉದ್ಭವ ಆಗ್ತಿರಲಿಲ್ಲ. ಕೊನೆಯಲ್ಲಿ ಆ ರುದ್ರದೇವರಿಗೆ ಉಚ್ಚಿಷ್ಟ ಆಹುತಿ ಕೊಡಲಿಕ್ಕೆ ಒಪ್ಪಿ ಆಮೇಲೆ ಜಗಳವನ್ನು ಅಲ್ಲಿಗೆ ನಿಲ್ಲಿಸಿದ್ದು ಇದೆಲ್ಲ ಯಾಕಾಗ್ತಿತ್ತು? ಮೂರೂ ಜನ ಸಮಾನ ಸ್ಕಂದರೇ ಆಗಿದ್ದರೆ ಅನ್ಯ ಮತದವರು ಹೇಳೋ ಹಂಗೆ ಹೀಗಾಗಿದ್ದರೆ ಈ ಎರಡು ಪ್ರಶ್ನೆಗಳು ಉದ್ಭವನೆ ಆಗ್ತಿರಲಿಲ್ಲ. ಆದ್ದರಿಂದ ತ್ರಿಮೂರ್ತಿಗಳಲ್ಲಿ ಸ್ವರೂಪ ಭೇದ ಅನ್ನೋದು ಇದ್ದೇ ಇದೆ, ಅದು ಸಾರ್ವಕಾಲಿಕ ಮತ್ತು ಸತ್ಯ. ಆ ಶ್ಲೋಕವನ್ನು ನೋಡಿದಾಗ ತ್ರಯಾಣಂ ಏಕಭಾವಾನಂ ಯೋ ನ ಪಶ್ಯತಿ ವೈಭಿದಾಂ ಸರ್ವಭೂತಾತ್ಮನಾಂ ಬ್ರಹ್ಮನ್ನ ಶಾಂತಿಂ ಅಧಿಗಚ್ಛತಿ. ಈ ಶ್ಲೋಕ ನೋಡಿದಾಗ ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ, ಯಾಕೆಂದರೆ ಆ ಯಾರು ಅದನ್ನು ಅಧ್ಯಯನ ಮಾಡ್ತಾನವನು ಭಾಷಾ ತ್ರೈವಿಧ್ಯ ಜ್ಞಾನ ಇಲ್ಲದೇ ಇರತಕ್ಕಂಥವನು. ದರ್ಶನ ಭಾಷಾ, ಸಮಾಧಿ ಭಾಷಾ, ಗುಹ್ಯ ಭಾಷಾ ಅಂಥೇಳಿ ಈ ಭಾಷಾ ಜ್ಞಾನವನ್ನು ತಿಳ್ಕೊಂಡ್ರೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರೋದಿಲ್ಲ. ಅದನ್ನು ಗುರುಮುಖದಿಂದ ತಿಳ್ಕೊಂಡು ಶ್ಲೋಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಗ ತ್ರಿಮೂರ್ತಿಗಳಲ್ಲಿ ಭೇದ ಅನ್ನೋದು ಇದ್ದೇ ಇದೆ. ಸ್ವರೂಪಭೂತವಾಗಿರ್ತಕ್ಕಂಥ ಭೇದ ಅನ್ನೋದು ಅರ್ಥ ಆಗತ್ತೆ. ಆದ್ದರಿಂದ ತ್ರಿಮೂರ್ತಿಗಳ ಸ್ವರೂಪ ಭೇದ ಇಲ್ಲದೇ ಇದ್ದಿದ್ದರೆ ಪ್ರತ್ಯೇಕ ಆಹುತಿ ಆಸ್ಪದನೇ ಇರ್ತಿರಲಿಲ್ಲ. ಯೋ ನ ಪಶ್ಯತಿ ವೈ ಬಿದಾಂ, ಭೇದವನ್ನು ಕಾಣಬಾರದು ಅಂದರೆ ವಿರೋಧ ಇದೆ ಅಂತ ತಿಳ್ಕೋಬಾರ್ದು ಅಂತ ಅರ್ಥ ಅಷ್ಟೆ. ರುದ್ರದೇವರ ಹೃದಯದಲ್ಲಿ ಭಗವಂತ ಸದಾ ಇರ್ತಾನೆ. ಹೇಗೆ ಅಂದರೆ ಹಾಲಿನಲ್ಲಿ ಜಿಡ್ಡಿರೋದು ಹೇಗೆ ಸತ್ಯವೋ ಹಾಗೆ ಅಂತ ತಿಳಿಸ್ತಾರೆ. ಭಾಗವತ ಅಷ್ಟಮ ಸ್ಕಂದದಲ್ಲಿ ಅಮೃತ ಮಥನದ ಸಂದರ್ಭದಲ್ಲಿ ಪರಮಾತ್ಮ ಮೋಹಿನಿ ರೂಪವನ್ನು ಧಾರಣೆ ಮಾಡಿರುವಂತಹ ಪ್ರಸಂಗ. ಆಗ ಆ ಎಲ್ಲ ದೈತ್ಯರು ಅಸುರರು ಪರಮಾತ್ಮನನ್ನು ಕುರಿತು, ಮೋಹಿನಿ ರೂಪದ ಭಗವಂತನನ್ನು ಕುರಿತು ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ನಮಗೆ ಅಮೃತವನ್ನು ಸರಿಯಾಗಿ ಬಡಿಸು, ವಿತರಣೆ ಮಾಡು, ನಮ್ಮಲ್ಲಿ ಭೇದ ಅಥವಾ ಒಡಕು ಬೂಡದಂತೆ ಸರಿಯಾಗಿ ಬಡಿಸು. ವಿಭಜಸ್ವ ಯಥಾ ನ್ಯಾಯಂ ನೈವ ಭೇದೋ ಯಥಾ ಭವೇತ್. ಆದ್ದರಿಂದ ಭೇದ ಅಂದರೆ ಒಡಕು ಅಥವಾ ವಿರೋಧ ಅನ್ನೋ ಅರ್ಥ. ಒಬ್ರಿಗೊಂದು ಒಬ್ರಿಗೊಂದು ಅಂತ ಹೇಳ್ತೀವಲ್ಲ ಹಾಗೆ. ಇಲ್ಲಿ ತ್ರಯಾಣಾಂ ಏಕಭಾವಾನಮ್ಮನಲ್ಲಿ ಭಾವ ಶಬ್ದಕ್ಕೆ ಅಭಿಪ್ರಾಯವೇ ಅರ್ಥ ಹೊರತು ಸ್ವರೂಪ ಅಂತ ಅರ್ಥವನ್ನು ಮಾಡಬಾರ್ದು. ಕರ್ತುಃ ಭಾವ ಅಂದರೆ ಕರ್ತೃವಾಗಿರ್ತಕ್ಕಂಥ ವ್ಯಕ್ತಿಯ ಸ್ವರೂಪ ಅಲ್ಲ ಅವನ ಧರ್ಮ ಕರ್ತೃತ್ವ ಅನ್ನೋದು, ಈ ರೀತಿಯಾಗಿ ಅರ್ಥ ಮಾಡಬೇಕು ಅಂತ. ಆದ್ದರಿಂದ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪರಸ್ಪರ ಸೌಹಾರ್ದ ಅಥವಾ ಏಕ ಅಭಿಪ್ರಾಯ ಇದೆ ಅಂತ ಅರ್ಥ ಹೊರತು ಒಂದೇ ಅಭಿಪ್ರಾಯ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ಅವರಲ್ಲಿ ವೈಷಮ್ಯ ಮಾಡಬೇಡ, ಅವನಿಗೂ ಯಜ್ಞದಲ್ಲಿ ಆಹುತಿ ಕೊಡು ಅಂತ ಭಗವಂತ ಹೇಳಿದಾಗ ದಕ್ಷ ಪ್ರಜಾಪತಿ ತನ್ನ ಬೃಹಸ್ಪತಿ ಸವ ಅನ್ನೋ ವೈಷ್ಣವ ಯಾವಾಗದಲ್ಲಿ ನಡುವೆ ವಿಘ್ನ ಬಂದಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ತ್ರಿಕಪಾಲ ಪುರೋಡಾಶ ಯಜ್ಞದಿಂದ ಭಗವಂತನನ್ನು ಆರಾಧನೆ ಮಾಡಿ ನಂತರ ಬೃಹಸ್ಪತಿ ಸವವನ್ನು ಮುಂದುವರೆಸ್ದ. ವಿಷ್ಣುವಿಗೆ ಪ್ರಾಯಶ್ಚಿತ್ತ ಆಹುತಿ ನೀಡುವಂಥ ಸಂದರ್ಭದಲ್ಲಿ ದಕ್ಷ ವಿಷ್ಣುವನ್ನು ಧ್ಯಾನ ಮಾಡ್ತಾನೆ. ಆಗ ಭಗವಂತ ಪ್ರಾದುರ್ಭೂತನಾಗ್ತಾನೆ. ಅವನನ್ನು ದಕ್ಷ ಮತ್ತು ಋತ್ವಿಜರು ರುದ್ರ ಭೃಗು ಇಂದ್ರಾದಿಗಳು ಎಲ್ಲ ಸ್ತೋತ್ರ ಮಾಡಿ ದಕ್ಷ ಯಜ್ಞ ಸಾಂಗವಾಗಿ ಪೂರೈಸುವಂತೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಆಗ ರುದ್ರದೇವರು ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ. ಭಗವಂತ, ನಿನ್ನ ಪಾದವನ್ನು ಅಲ್ಪ ಸುಖದ ಅಪೇಕ್ಷೆಯಿಂದ ಭಜನೆ ಮಾಡೋದು ಸರಿಯಲ್ಲ. ವಿಷಯಾಸಕ್ತಿಯನ್ನು ಬಿಟ್ಟು ಜ್ಞಾನಿಗಳು ಅದನ್ನು ಭಜಿಸ್ತಾರೆ. ಅಂಥ ನಿನ್ನ ಪಾದದಲ್ಲಿ ಭಕ್ತಿಯಿಂದ ಮನಸ್ಸಿಟ್ಟವನು ನಾನು. ನಿನ್ನ ಪೂರ್ಣ ಅನುಗ್ರಹ ಇರೋದರಿಂದ ಆಚಾರದ ವಿಷಯದಲ್ಲಿ ಲೋಕ ನನ್ನನ್ನು ನಿಂದನೆ ಮಾಡಿದ್ರೂ ಅದನ್ನು ನಾನು ಪರಿಗಣನೆ ಮಾಡೋದಿಲ್ಲ. ಏನು ಆಚಾರದ ವಿಷಯದಲ್ಲಿ ಲೋಕ ನಿಂದನೆ ಮಾಡೋದು ಅಂತ ಕೇಳಿದ್ರೆ, ವಿಭೂತಿ ಧಾರಣೆ ಅಥವಾ ಭಸ್ಮಧಾರಣೆ, ಸ್ಮಶಾನವಾಸ, ಗಜ ಚರ್ಮಾಂಬರವನ್ನು ಧರಿಸಿದ್ದು, ಈ ರೀತಿಯೆಲ್ಲ ರುಂಡಮಾಲೆ, ಕಪಾಲವನ್ನು ಕೈಯಲ್ಲಿ ಹಿಡಿದಿರೋದು, ಇದೆಲ್ಲ ನೋಡಲಿಕ್ಕೆ ಅಮಂಗಲ ಅಂತ ಆದರೂ ಕೂಡ ಭಗವಂತ ನಿನ್ನ ಅನುಗ್ರಹದಿಂದ ನನಗೆ ಲೋಕ ನಿಂದನೆ ಮಾಡಿದ್ರೂ ನಿನ್ನ ಆಜ್ಞೆ ಅನ್ನೋದಕ್ಕಾಗಿ ನಾನು ಅದನ್ನು ಮಾಡ್ತೀನಿ ಅಂತ ರುದ್ರದೇವರು ಪರಮಾತ್ಮನನ್ನು ಕುರಿತು ಹೇಳ್ತಾರೆ. ಇಲ್ಲಿ ಪದ್ಯದಲ್ಲಿ ತಿಳಿಸಿದ್ದಾರೆ, ಅಲ್ಪ ಸುಖದ ಅಪೇಕ್ಷೆಯಿಂದ ಅಹಿತಲ್ಪನ ಆರಾಧಿಸದಿರು ಎಂದಿಗೂ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಪರಮಾತ್ಮ, ನೀನು ನನಗೆ ಪೂರ್ಣ ಅನುಗ್ರಹವನ್ನು ಮಾಡು, ನಿನ್ನ ಅನುಗ್ರಹ ಇದ್ದರೆ ನನ್ನ ಸಾಧನೆ ಇತ್ಯಾದಿ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗತ್ತೆ ಅಂತ ರುದ್ರದೇವರು ಕೂಡ ಪರಮಾತ್ಮನನ್ನೇ ಕುರಿತು ಪ್ರಾರ್ಥನೆ ಮಾಡ್ತಾರೆ ಅಂತ ಭಾಗವತವೇ ತಿಳಿಸ್ತಾ ಇದೆ. ಅಂದಮೇಲೆ ಆ ರುದ್ರ ಮತ್ತು ಭಗವಂತ ಅಂದರೆ ಹರ ಹರಿ ಒಂದೇ ಆಗಲಿಕ್ಕೆ ಹೇಗೆ ಸಾಧ್ಯ? ಹರ ಹರಿಯ ಮೊಮ್ಮಗ ಅಂದಮೇಲೆ ತಾರತಮ್ಯ ಅನ್ನೋದು ಯಾವಾಗಲೂ ಇರುವಂಥದ್ದು. ಆದ್ದರಿಂದ ಬ್ರಹ್ಮ ರುದ್ರಾದಿ ದೇವತೆಗಳು ಅನಾದಿ ಕಾಲದಿಂದ ಪರಮಾತ್ಮನ ಅನಂತ ಗುಣಗಳನ್ನು ಉಪಾಸನೆ ಮಾಡ್ತಾ ಇದ್ದರೂ ಕೂಡ ಅವನ ದುರತಿಕ್ರಮ ಮಹಿಮೆಗಳ, ಅವನ ಅಚಿಂತ್ಯದ್ಭುತ ಮಹಿಮೆಗಳನ್ನು ಮನವಚನದಿಂ ಪ್ರಾಂತಗಾಣದಲೆ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಸ್ತೋತ್ರ ಮಾಡಿ ಮುಗಿಸೋದು ಸಾಧ್ಯನೇ ಇಲ್ಲ. ಅಂತಹ ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ, ಅಂದರೆ ಬ್ರಹ್ಮ ಅಂದರೆ ಸೃಷ್ಟಿಕರ್ತರು ಅಂತೇಳಿ ಈ ರೀತಿಯಾಗಿ ಪ್ರಸಿದ್ಧಿಗೆ ಬಂದವನು, ರುದ್ರ ಅಂದರೆ ಲಯಕರ್ತರು ಅಂತ ಪ್ರಸಿದ್ಧಿಯನ್ನು ಹೊಂದಿದವರು, ಅವರೂ ಕೂಡ ನಿನ್ನ ಪದಾಬ್ಜ ಕಲ್ಪದ್ರುಮ ನೆಳಲಾಶ್ರಯಿಸಿ ಲಕ್ಷ್ಮೀರಮಣ ಸಂತೈಸೆಂದು ಪ್ರಾರ್ಥಿಪ್ರತಿಭಕುತಿಯಿಂದ, ಅವರೂ ಕೂಡ ನಿನ್ನ ಪಾದ ಪದ್ಮಗಳನ್ನು ಆರಾಧನೆ ಮಾಡಿ ನಮಗೆ ರಕ್ಷಣೆ ಮಾಡುವಂಥ ಅತ್ಯಂತ ಭಕ್ತಿಯಿಂದ ಸ್ತೋತ್ರಾದಿಗಳನ್ನು ಮಾಡ್ತಾ ಇದ್ದಾರೆ. ಈ ದಕ್ಷ ಪ್ರಜಾಪತಿ ಪ್ರಾಯಶ್ಚಿತ ರೂಪವಾಗಿರ್ತಕ್ಕಂಥ ಆಹುತಿಯನ್ನು ಸಮರ್ಪಣೆ ಮಾಡಬೇಕು ಅಂತ ಭಗವಂತನನ್ನು ಧ್ಯಾನ ಮಾಡಿದಾಗ ಭಗವಂತ ಅಲ್ಲಿ ತನ್ನ ರೂಪದ ದರ್ಶನವನ್ನು ಕೊಟ್ಟ, ಪ್ರತ್ಯಕ್ಷನಾದ. ಅವನನ್ನು ನೋಡಿದ ತಕ್ಷಣ, ಪರಮಾತ್ಮನನ್ನು ದರ್ಶನ ಆದ ತಕ್ಷಣ, ಬ್ರಹ್ಮ, ರುದ್ರ, ಇಂದ್ರಾದಿ ದೇವತೆಗಳು, ಎಲ್ಲ ದೇವಾನುದೇವತೆಗಳು, ಮುನಿಗಳು ಎಲ್ಲ ಸಂಭ್ರಮದಿಂದ ಎದ್ದು ನಿಂತು ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸ್ತಾರೆ. ಭಗವಂತನ ಕಾಂತಿಯಿಂದ ಈ ದೇವತೆಗಳ ಕಾಂತಿ ಏನೂ ಕಾಣದೇ ಇದ್ದಂಗಾಯಿತು. ಅವರ ನಾಲಿಗೆಯ ಶಕ್ತಿಯೆಲ್ಲ ಉಡುಗೋಯಿತು. ಭಕ್ತಿಯಿಂದ ಎರಡೂ ಕೈ ಜೋಡಿಸಿ ವಿನಮ್ರವಾಗಿ ಸ್ತೋತ್ರ ಮಾಡಿದರು. ಬಿಗಿದ ಕಂಠ ದಿಂ ದೃಗ್ಬಾಷ್ಪಗಳಿಂ ನಗೆ ಮೊಗದಿಂ ರೋಮೊಗಳೊಗೆದು ಮಿಗೆ ಸಂತೋಷದಿ ನೆಗೆದಾಡುತ್ತ ನಾಲ್ಮೊಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ ಅಂತ. ಕಂಠ ಬಿಗಿದು ಬರ್ತಾ ಇದೆ, ಮಾತುಗಳು ಬರ್ತಾ ಇಲ್ಲ. ಕಣ್ಣಿನಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ. ಭಗವಂತನ ರೂಪವನ್ನು, ನೋಟವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಹೀಗೆ ಆ ಭಗವಂತ ತನ್ನ ರೂಪ ದರ್ಶನ ಕೊಟ್ಟಾಗ, ಧ್ರುವನ ಪ್ರಸಂಗದಲ್ಲೂ ನೋಡ್ತೀವಿ, ಆ ವಾಸುದೇವ ರೂಪಿ ಪರಮಾತ್ಮನನ್ನು ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ ಇರ್ತಾನೆ. ಮನಸ್ಸಿನಲ್ಲಿ ಯಾವ ರೂಪದ ಧ್ಯಾನ ಮಾಡ್ತಿದ್ನೋ ಅದೇ ರೂಪ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಬಂದು ನಿಂತರೆ ಮಾತೇ ಹೊರಡಲಿಲ್ಲ. ಅಲ್ಲಿ ತನಕ ಎಷ್ಟು ವಿಶೇಷವಾಗಿ ಸ್ತೋತ್ರಾದಿಗಳನ್ನು ಮಾಡ್ತಿದ್ದ, ಆದರೆ ಇಲ್ಲಿ ಒಂದೇ ಒಂದು ಅಕ್ಷರ ಹೊರಗೆ ಬರಲಿಲ್ಲ. ಆಗ ಪರಮಾತ್ಮನೇ ಆ ಪುಟ್ಟ ಬಾಲಕ ಧ್ರುವನ ಗಲ್ಲಕ್ಕೆ ಪಾಂಚಜನ್ಯ ಶಂಖವನ್ನು ಸ್ಪರ್ಶ ಮಾಡಿದಾಗ, ಯೋಂತ ಪ್ರವೇಶ ಮಮವಾಚ ಮಿಮಾಂ ಪ್ರಸುಪ್ತಾಂ ಅಂಥೇಳಿ ಆ ಧ್ರುವ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಹೀಗೆ ಆ ದಕ್ಷ ಪ್ರಜಾಪತಿ ಯಜ್ಞದಲ್ಲಿ ಭಗವಂತ ಪ್ರಾದುರ್ಭಾವ ಆದಾಗ ದೇವತೆಗಳೆಲ್ಲ ಸೇರಿ ಸ್ತೋತ್ರ ಮಾಡ್ತಾರೆ. ಭಗವಂತ, ನಿನ್ನ ಭೃತ್ಯರಾಗಿರ್ತಕ್ಕಂಥ ನಮ್ಮನ್ನೆಲ್ಲರನ್ನು ನೀನು ಕಾಪಾಡು ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ಆ ಭಗವಂತನ ಅಚಿಂತ್ಯದ್ಭುತ ಮಹಿಮೆಯನ್ನು ಬ್ರಹ್ಮ, ರುದ್ರ, ಇಂದ್ರ ಮೊದಲಾಗಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳು ಸ್ತೋತ್ರ ಮಾಡಿದರೂ ಕೂಡ ಮಾಡಿ ಮುಗಿಸೋಕೆ ಸಾಧ್ಯ ಆಗಲಿಲ್ಲ. ಕೇವಲ ಶ್ರಮ ಸೋತು ಸಾಕಾಗಿ ನಿನ್ನ ಪಾದಕಮಲ ಅನ್ನೋ ಕಲ್ಪವೃಕ್ಷವನ್ನು ಆಶ್ರಯಿಸ್ತೀವಿ, ಅದರ ನೆರಳಲ್ಲಿ ನಾವು ಬದುಕ್ತೀವಿ, ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥಿಪ ರತಿಭಕುತಿಯಿಂದ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ರು ಅಂತ ತಿಳಿಸ್ತಾರೆ.